ಕೈಲಾಸರಾಣ ಶಿವಚಂದ್ರಮೌಳಿ ಫಣೀಂದ್ರಮಾಥಾ ಮುಕುಟೀಧಳಾಳಿ ಕಾರುಣ್ಯ ಸಿಂಧೂಭವದುಃಖಹಾರಿ ತುದವೀಣ ಶಂಭೋ ಮದಕೋಣತಾರಿ ರವೀಂದು ದಾವಾನಲಪೂರ್ಣಭಾಳಿ ಸ್ವತೇಜನೇತ್ರೀ ತಿಮಿರೌಘದಾಳಿ ಬ್ರಹ್ಮಾಂಡಧೀಶಾ ಮದನಾಂತಕಾರಿ ತುದವೀಣ ಶಂಭೋ ಮದಕೋಣತಾರಿ ಜಟಾ ವಿಭೂತಿ ಉಟಿಚಂದನಾಚಿ ಕಪಾಲಮಾಲಾ ಪ್ರಿತ ಗೌತಮೀಚಿ ಪಂಚಾನತಾ ವಿಶ್ವ ನಿವಾಂತಕಾರಿ ತುದವೀಣ ಶಂಭೋ ಮದಕೋಣತಾರಿ ವೈರಾಗ್ಯ ಯೋಗಿ ಶಿವಶೂಲಪಾಣಿ ಸದಾ ಸಮಾಧಿ ನಿಜಬೋಧವಾಣಿ ಉಮಾ ನಿವಾಸ ತ್ರಿಪುರಾಂತಕಾರಿ ತುದವೀಣ ಶಂಭೋ ಮದಕೋಣತಾರಿ ಉದಾರಮೇರುಪತಿಶೈಲಜೇತ ಶ್ರೀ ವಿಶ್ವನಾಥ ಮಣತಿ ಸುರಾಂತ ದಯಾನಿಧೀತೋ ಗಜಚರ್ಮಧಾರಿ ತುದವೀಣ ಶಂಭೋ ಮದಕೋಣತಾರಿ ಬ್ರಹ್ಮಾದಿವಂದಿ ಅಮರಾದಿನಾಥ ಭುಜಂಗಮಾಲಾಧರಿ ಸೋಮಕಾಂತ ಗಂಗಾಶಿರೀ ದೋಷ ಮಹಾವಿದಾರಿ ತುದವೀಣ ಶಂಭೋ ಮದಕೋಣತಾರಿ ಕರ್ಪೂರ ಗೌರಿ ಗಿರಿಜಾ ವಿರಾಜೆ ಹಳಾಹಳೆ ಕಂಠ ನಿಳಾಚಿ ಸಾಜೆ ದಾರಿದ್ರ್ಯ ದುಃಖೇ ಸ್ಮರಣೆ ನಿವಾರಿ ತುದವೀಣ ಶಂಭೋ ಮದಕೋಣತಾರಿ ಶ್ಮಶಾನ ಕ್ರೀಡಾ ಕರಿತಾ ಸುಖಾವೇ ತೋ ದೇವ ಚೂಡಾ ಮಣಿಕೋಣ ಆಹೆ ಉದಾಸಮೂರ್ತಿ ಜಟಾಭಸ್ಮಧಾರಿ ತುದವೀಣ ಶಂಭೋ ಮದಕೋಣತಾರಿ ಭೂತಾದಿನಾಥ ಅರಿ ಅಂತಕಾತ ತೋ ಸ್ವಾಮಿ ಮಾಧಾ ಧ್ವಜ ಶಾಂಭವಾತ ರಾಜಾ ಮಹೇಶ ಬಹುಬಾಹುಧಾರಿ ತುದವೀಣ ಶಂಭೋ ಮದಕೋಣತಾರಿ ನಂದೀಹರಾತ ಹರ ನಂದಿಕೇಶ ಶ್ರೀ ವಿಶ್ವನಾಥ ಮಣತಿ ಸುರೇಶ ಸದಾಶಿವ್ಯಾಪಕತಾಪಹಾರಿ ತುದವೀಣ ಶಂಭೋ ಮದಕೋಣತಾರಿ ಭಯಾನಕ ಭೀಮ ವಿಕ್ರಾಳ ನಗ್ನು ಲೀಲಾ ವಿನೋದೇ ಕರಿಕಾಮ ಭಗ್ನು ತೋ ರುದ್ರ ವಿಶ್ವಂಭರ ದಕ್ಷ ಭಾರಿ ತುದವೀಣ ಶಂಭೋ ಮದಕೋಣತಾರಿ ಇಚ್ಛಾಹರಾಚಿ ಜಗಹೇ ವಿಶಾಳ ಪಾಳೀರಚಿತೋ ಕರಿಬ್ರಹ್ಮಗೋಳ ಉಮಾಪತಿ ಭೈರವ ವಿಘ್ನಹಾರಿ ತುದವೀಣ ಶಂಭೋ ಮದಕೋಣತಾರಿ ಭಾಗೀರಥಿ ತೀರ ಸದಾ ಪವಿತ್ರ ಜೇಥೆ ಅಸೇತಾರಕ ಬ್ರಹ್ಮ ಮಂತ್ರ ವಿಶ್ವೇಶ ವಿಶ್ವಂಭರತ್ರಿನೇತ್ರಧಾರಿ ತುದವೀಣ ಶಂಭೋ ಮದಕೋಣತಾರಿ ಪ್ರಯಾಗವೇಣಿ ಸಕಳಾಹರಾಚ ಪಾದಾರವಿಂದೀ ವಹಾತಿ ಹರೀಚ ಮಂದಾಕಿನೀ ಮಂಗಲಮೋಕ್ಷಕಾರಿ ತುದವೀಣ ಶಂಭೋ ಮದಕೋಣತಾರಿ ಕೀರ್ತಿ ಹರಾಚಿ ಸ್ತುತಿ ಬೋಲವೇನ ಕೈವಲ್ಯದಾತ ಮನುಜಾಕಳೇನ ಏಕಾಗ್ರನಾಥ ವಿಷ ಅಂಗಿಕಾರಿ ತುದವೀಣ ಶಂಭೋ ಮದಕೋಣತಾರಿ ಸರ್ವಾಂತರಿ ವ್ಯಾಪಕತೋ ನಿಯಂತ ತೋ ಪ್ರಾಣಲಿಂಗಾದವಳಿ ಮಹಂತ ಅಂಕಿ ಉಮಾತೇ ಗಿರಿರೂಪಧಾರಿ ತುದವೀಣ ಶಂಭೋ ಮದಕೋಣತಾರಿ ಸದಾ ತಪಸ್ವಿ ಅಸೆ ಕಾಮಧೇನು ಸದಾ ಸತೇಜ ಶಶಿಕೋಟಿಭಾನು ಗೌರೀಪತಿ ದೋ ಸದಾ ಭಸ್ಮಧಾರಿ ತುದವೀಣ ಶಂಭೋ ಮದಕೋಣತಾರಿ ಕರ್ಪೂರ ಗೌರಸ್ಮರಲ್ಯಾ ವಿಸಾವ ಚಿಂತಾಹರಿದೋ ಭಜಕಾ ಸದೈವ ಅಂತೀಸ್ವಹೀತ ಸುಚನಾ ವಿಚಾರಿ ತುದವೀಣ ಶಂಭೋ ಮದಕೋಣತಾರಿ ವಿರಾಮಕಾಳಿ ವಿಕಳ ಶರೀರೋ ಉದಾಸಚಿತ್ತೀನ ಧರೀತ ಧೀರೋ ಚಿಂತಾಮಣಿ ಚಿಂತನೆ ಚಿತ್ತಹಾರಿ ತುದವೀಣ ಶಂಭೋ ಮದಕೋಣತಾರಿ ಸುಖಾವಸಾನೆ ಸಕಳೆ ಸುಖಾಚಿ ದುಃಖಾವಸಾನೆ ಟಳತಿ ಜಗಾಚಿ ದೇಹಾವಸಾನೆ ಧರಣಿ ಥರಾರಿ ತುದವೀಣ ಶಂಭೋ ಮದಕೋಣತಾರಿ अनुहत शब्द गगनी नमायो त्याते निनादे भवशून्य होयो कथा निजांगे करुणा कुमारी तुजवीण शंभो मदकोण तारी शांति स्वलीला वदनी विलासे ब्रह्मांड गोड़ी असुनी न दिसे दिल्ली भवानी शिव ब्रह्मचारी तुजवीण शंभो मदकोण तारी पीतांबरे मंडित नाभिजाची शोभा जटित वरिकिंकिणीची श्रीदेव दत्त दुरितांतकारी तुजवीण शंभो मदकोण तारी जिवा शिवांची जडली समाधि विटला प्रपंच तुटली उपाधि शुद्ध स्वरे गर्जती वेदचारी तुजवीण शंभो मदकोण तारी निधान कुंभो भरला अभंगो पहा निजांगे शिवज्योतिर्लिंगो गंभीर धीर सुरचक्रधारी तुजवीण शंभो मदकोण तारी मंदार बिल्वे बकुले सुवासी माला पवित्रो वहा शंकरासी काशीपुरी भैरव विश्वतारी तुजवीण शंभो मदकोण तारी जाई दुई चंपक पुष्प जाती शोभे गला मालति माळहाती प्रताप सूर्य शरचापधारी तुजवीण शंभो मदकोण तारी अलक्ष्य मुद्रा श्रवणी प्रकाशे संपूर्ण शोभा वदनी विकासे नेई सुपंधे भव पैलतीरी तुजवीण शंभो मदकोण तारी नागेश नामा सकला जिवाला मना जपेरे शिव मंत्रमाला पंचाक्षरी ध्यान गुहा विहारी तुजवीण शंभो मदकोण तारी एकांति एरे गुरुराज स्वामी चैतन्य रूपी शिव सौख्य नामी शृणलो दयाला बहुसाल भारी तुजवीण शंभो मदकोण तारी शास्त्राभ्यास नको श्रुति पढ़ु नको तीर्थासि जाऊ नको योगाभ्यास नको व्रते मख नको तीव्रे तपेती नको कालाते भयमानसी धरु नको दुष्टास शंकु नको जाचीया स्मरणे पति ततरती तो शंभु सोडू नको।